ಕಾರಣಂ ನಮಾಮಿ ಜ್ಞೇಶ್ವರ ಪಾದ ಪಂಕಜ ಆ ಬೆಟ್ಟವು ಲೋಕ ಪಾವನ ಮೂರ್ತಿಯಾದ ಸದ್ಗುರುವಿನ ಸ್ಥಾನವು. ಭೋ ಕೈಲಾಸವೆಂಬಂತೆ ಕಂಗೊಳಿಸುತ್ತಿರುವ ಆಶ್ರಮವೇ ಅವರ ಆಶ್ರಮವಿದ್ದಂತೆ ತೋರುತ್ತದೆ. ಬೆಂಕಿ ಹತ್ತುವುದಕ್ಕಿಂತ ಮೊದಲೇ ಬಾವಿಯನ್ನು ತೋಡಿಕೊಂಡು ಸಜ್ಜಾಗಿ ನಿಲ್ಲುವಂತೆ ಮರಣವೆಂಬ ಬೆಂಕಿ ಶರೀರಕ್ಕೆ ಹತ್ತುವುದರೊಳಗಾಗಿ ಗುರು ಕರ್ಣ ಎಂಬ ಗುದ್ದಲೆಯಿಂದ ನಮ್ಮ ಭಾವ ಎಂಬಲ್ಲಿ ಬಾವಿಯನ್ನು ತೋಡಿಕೊಂಡು ಯುಗ ಸ್ವಲ್ಪ ಜ್ಞಾನವೆಂಬ ನೀರನ್ನು ಸಂಗ್ರಹಿಸಿ ಮುಂದೆ ಪುಟಿಯಾಗುತ್ತಿರುವ ಜನನವೆಂಬ ಜಲವನ್ನು ಆರಿಸಬೇಕಾಗಿದೆ. ಈಗಲಾದರೂ ಹೋಗಿ ಅವರ ಪವಿತ್ರ ಪಾದಗಳನ್ನು ಕಂಡ ಧನ್ಯನಾಗುತ್ತೇನೆ. ಆಹಾ, ಇದೇನು ನಿರಂಜನ ಮೂರ್ತಿಗಳು ನಿಜಾನಂದದಲ್ಲಿ ಮಗ್ನರಾಗಿರುವರಲ್ಲ. ಗುರುಪ್ರಭು, ತಮ್ಮ ಪವಿತ್ರ ಪಾದಗಳಿಗೆ ಈ ದೀನನ ಅಭಿನಂದನೆಗಳು. ಎಲೋ, ನೀನು ಯಾರು? ಸದ್ಗುರು, ನಾನೊಬ್ಬ ಜಾತಿಗಾರನು. ಏನು, ನೀನು ಜಾತಿಗಾರನೇ? ಹೌದು ಸದ್ಗುರು, ನಾನೊಬ್ಬ ಜಾತಿಗಾರನು. ಈ ತರ ತರದ ವೇಷಗಳನ್ನು ಏಕೆ ಹಾಕಿಕೊಳ್ಳುತ್ತಿರುವಿ? ಸದ್ಗುರುವೇ, ನಾನೊಬ್ಬ ಜಾತಿಗಾರನು, ತರತರದ ವೇಷಗಳನ್ನು ಏಕೆ ಹಾಕಿಕೊಳ್ಳುತ್ತೀರಿ ಎಂದು ಕೇಳಿದೆಯಲ್ಲ. ಹೌದು ಸದ್ಗುರು, ನಾನು ಕ್ಷಣ ಕಾಲ ಹೊರತು ಕ್ಷಣ ಕಾಲ ಮಾನವ ವೇಷದಿಂದ ಬರುತ್ತಿರುವೆನು. ಗುರುಪ್ರಭು, ನಾನು ಯಾರೆಂಬುವುದು ನನಗೆ ಎಂದೂ ಗೊತ್ತಿಲ್ಲ. ಯಾವ ಕಾಲಕ್ಕೆ ಯಾವ ವೇಷವೂ ನನಗೆ ಬರುತ್ತಿರುವುದು ಆ ವೇಷವೇ ನಾನೆಂದು ಹೇಳುತ್ತಿರುವೆನು. ಈ ಜಾತಿಗಾರಿಕೆಯನ್ನು ಮಾಡಾತಿ ನೀನು ಎಷ್ಟು ದಿವಸವಾಯಿತು? ನಿಜವಾಗಿಯೂ ನೀನು ಯಾರು? ಸದ್ಗುರುವೇ, ಈ ಜಾತಿಗಾರಿಕೆಯನ್ನು ಮಾಡಾತಿ ಎಷ್ಟು ದಿವಸವಾಯಿತು? ಎಷ್ಟು ಕೋಟಿ ಯುಗಗಳು ಎಷ್ಟು ಸಾರೆ ದಾಟಿ ದಾಟಿ ಹೋದವು. ತರತರದ ಪಕ್ಷಿಗಳ ವೇಷವನ್ನು ತೊಟ್ಟು ಹಾರಾಡಿದೆನು. ತರತರದ ಪಶುಗಳ ವೇಷವನ್ನು ಧರಿಸಿಬಂದು ಅರಬಟಿಸಿದೆನು. ತರತರದ ಹುಳಗಳ ವೇಷವನ್ನು ತಾಳಿಬಂದು ಹರಿದಾಡಿದೆನು. ಹಂದಿಯಾಗಿ ಬಂದೆನು, ಮಂದಿಯಾಗಿ ಬಂದೆನು. ಯಾವ ವೇಷವನ್ನು ಹಾಕಿಕೊಂಡು ಬಂದು ಎಷ್ಟು ಜಿಗಿದಾಡಿದರೂ ಅವುಗಳನ್ನು ಯಾರು ನೋಡುವವರು ಇಲ್ಲ, ಯಾರು ಹಾಡುವವರೂ ಇಲ್ಲ. ಯಾವ ವೇಷಕ್ಕೂ ಕಾಸು ಪ್ರಾಪ್ತಿ ಇಲ್ಲ. ಹಾಕಿಕೊಂಡು ಬರುತ್ತಿರುವ ವೇಷಗಳಾದರೂ

ಪ್ರೇಮಲಾ ಎಂಬ ಪಾತ್ರದವರ ಮನೆಯಲ್ಲಿ ಈತನನ್ನು ಇಟ್ಟು ಈತನ ಚಿತ್ತರತಿ ನಿಶ್ಚಯವಾಗಿಳಿಯಂತೆ ಮಾಡಿ ಹಿಂದನಿಂದ ಈತನಿಗೆ ಗುರುಪದೇಶವನ್ನು ಅನುಗ್ರಹಿಸುವನು. ಕೆಲವು ನಿಜಗುಣ ಗುರು ಮಹಾನ್, ನಾನು ಕೆಲವು ದಿವಸ ಭೂಸಂಚಾರ ಮಾಡುವುದರ ಮೂಲಕ ನಿನ್ನನ್ನು ಯಾವುದಾದರೊಂದು ಅಡಿಯಲ್ಲಿ ಎಡವಿಟ್ಟು ಹೋಗಬೇಕೆಂದಿದ್ದೇನೆ. ಇದಕ್ಕೆ ನಿನ್ನ ಅನುಮತಿ ಹೇಗಿದೆ? ಸದ್ಗುರುವೇ, ತಾವು ನನಗೆ ಈ ಜಗತ್ತಿನಲ್ಲಿ ತೋರಿಸಿಕೊಟ್ಟ ಸ್ಥಳವೇ ಗುರುಸ್ಥಳ. ತಾವು ನನಗೆ ಯಾವ ಸ್ಥಳವನ್ನು ತೋರಿಸಿದರು ಅದೇ ನನಗೆ ಮೋಕ್ಷ ಮಂದಿರವೆಂದು ತಿಳಿದು ಅಲ್ಲಿ ನಾನು ಸಂತೋಷದಿಂದ ಇರುತ್ತೇನೆ. ಹಾಗಾದ್ರೆ ಆ ಗುರು ಆಶ್ರಮದಲ್ಲಿ ಇರನೇ ಗುರು ಮಾನ್ನ. ಈ ನಮ್ಮ ಪಾತ್ರದವರ ಕುಲವೇ ಕುಲ. ಪಾತ್ರದವರಿಲ್ಲದ ಲೋಕ, ಪಾತ್ರದವರಿಲ್ಲದ ನಾಡು, ಪಾತ್ರದವರಿಲ್ಲದ ಊರು, ದೀಪವಿಲ್ಲದ ಮಣಿಯು ಹಾಲು ಸುರಿಯುವಂತೆ ಹಾಲು ಸುರಿಯುವರು. ಈ ಸ್ವರ್ಗ ಲೋಕಕ್ಕೆ ಅಧಿಪತಿಯಾದ ಇಂದ್ರನ ಐಶ್ವರ್ಯವು ಆನಂದವು ರಂಭ ಊರ್ವಶಿಯರೆಂಬ ಪುರಾಣ ಪ್ರಸಿದ್ಧ ಪಾತ್ರದವರಿಂದಲೇ. ಅವರೇ ಇಂದ್ರನ ಸರೇ ದೀಪಗಳು. ಅವರಿಲ್ಲದಿದ್ದರೆ ಈ ಇಂದ್ರನ ಸರಿಯು ದೀಪ ಇಲ್ಲದ ಮನೆಯಂತೆ ತೇಜಹೀನವಾಗುತ್ತಿತ್ತು. ಈ ಲೋಕದಲ್ಲಿ ಯಾರಾದರೂ ಯಾವ ರಾಜನ ಸಭೆಯಾದರೂ ಆನಂದೋತ್ಸವಗಳಿಂದ ತುಂಬಿ ತುಳುಕುವುದೆಂದರೆ ಈ ನಮ್ಮ ಗಾಯನ ನರ್ತನಗಳೆಂದರೆ. ಮಹಾನ್ ಮಹಾನ್ ಶ್ರೀಮಂತರ ಲಗ್ನ ಸಮಾರಂಭಗಳಾದರೂ ಆನಂದೋತ್ಸವಗಳಿಂದ ತುಂಬಿ ತುಳುಕುವುದೆಂದರೆ ಈ ನಮ್ಮ ಪಾತ್ರವರೆಂದರೆ. ನಮ್ಮ ನರ್ತನ ಗಾಯನ ಒಲಪು ಒಳ್ಳಾರಗಳ ಮೇಲೆ ಈ ಲೋಕ ಮೋಹವು ಎಷ್ಟು ಬಲವತ್ತರವಾಗಿರುವುದು. ನಮ್ಮಂತೆ ಒಲಪು ಒಳ್ಳಾರಗಳಿಂದ ಹೂಗಳ ಮೇಲೆ ಕುಣಿಯುತ್ತಿರುವ ಒಂದು ಸೊರಗಿನ ಹುಳಕ್ಕೆ ಪಾತ್ರೀತಿ ಅಂದು ನಮ್ಮ ಪ್ರೇಮ ಸೂಚಕದ ಹೆಸರನ್ನು ಇಟ್ಟುಕೊಂಡು ನಮ್ಮ ಮೇಲಿರುವ ತಮ್ಮ ಮನಸ್ಸಿನ ಪ್ರೀತಿಯನ್ನು ಪ್ರಕಟ ಮಾಡುತ್ತಿರುವ ಆ ಪಾತ್ರಗಿತ್ತಿಯ ಹುಳವಾದರೂ ಎಲ್ಲ ಪುಷ್ಪಗಳ ಮೇಲೆ ಕುಣಿಯುತ್ತಾ ಅವುಗಳ ತನು ಮನ ದನ ಎಂಬ ಮಕರಂದನವನ್ನು ಮನದನಿಯಾಗಿ ಹೀರುತ್ತದೆ. ಇರಲಿ, ಈಗಂತೂ ಸಂಜೆ 5 ಹೊಡೆದು ಶೆಟ್ಟಿ ಸಾವಕಾರರು ವ್ಯಾಯಾಮ ಹೊಂದುವುದಕ್ಕಾಗಿ ತಿರುಗಾಡಲಿಕ್ಕೆ ಬರುವ ಸಮಯವಾಯಿತು. ನಾನಾದರೂ ಸರ್ವ ಅಲಂಕೃತಳಾಗಿ ನಮ್ಮ ಮೇಲೆ ಪುರಿಗೆ ಮುಂಭಾಗದಲ್ಲಿ ಆರಾಮ ಕುರ್ಚಿಯ ಮೇಲೆ ಕುಳಿತು ಬರಹೋಗುವ ಯುವಕರ ಮೇಲೆ ಕಡೆಗಣ್ಣಿನ ನೋಟ ಎಂಬ ಬಿಲ್ಲಿಗೆ ಕಿರು ನಗೆ ಎಂಬ ಬಾಣವನ್ನು ಹೊಡೆಯುವ ನನ್ನ ನಿತ್ಯ ಕ್ರಮವನ್ನು ಸಾಧಿಸುವನು. ಆದರೆ ಬೀಸು ಎತ್ತಪ್ಪ ಅದನು ಬೀಸು ಏ ಬೀಸು ಹೈಗೆ ಅಮ್ಮ ಹೈಗೆ ಒಳಗೆ ಏನು ಮಾಡ್ತೀವಿ ಬೇವಿನ ಹೋಗಬ್ಬ ಅಪ್ಪುವಾದ ಕೊಲ ಅಪ್ಪುವಾದವಾದ ಕೊಲ ಅಪ್ಪುವಾದವಾದವ ಅಪ್ಪುವಾದವ ಹೊರಬದಿಯಲ್ಲಿ ಈ ಆರಾಮ ಕುರ್ಚಿಯ ಮೇಲೆ ಸಂಜೆಯ ಆರೋಗ್ಯಕರ ಶೀತ ಹಾವಿಯನ್ನು ಹೊಂದಲಿಕ್ಕೆ ದಿನಂಪ್ರತಿ ಆ ನನ್ನ ಕುರುಡ ತಾಯಿಯನ್ನು ತಂದು ಕೂಡಿಸುವಂತೆ ಇಂದು ಸಹ ಕರೆ ತಂದು ಕೂಡಿಸುವ ಎತ್ತರವೂ ನಿನಗೆ ಪರದೇಶ ಕುಟ್ಟು ಮುದುಕೆ ಎಲ್ಲ ಹಾಳುವಾಡಿ ನಿಂತ ಆಮೇಲೆ ಅದನ್ನ ತಂದು ಕುಂಡಿಸ್ತೇನೆ ಹೋಗು ಹಚ್ಚನ ಆ ನನ್ನ ಕುರುಡ ತಾಯಿಯನ್ನು ಸಾವಕಾಶವಾಗಿ ಕರೆದುಕೊಂಡು ಬಂದು ಈ ಆರಾಮ ಕುರ್ಚಿಯ ಮೇಲೆ ಕೂಡಿಸು ಮಗುವೆ ನಿಜಗುಣ ಗುರು ಮಹಾನ್ ಈ ಕಾಣುವ ಮನೆಯು ಯಾವುದೋ ದೊಡ್ಡ ಶ್ರೀಮಂತರ ಮನೆಯು ಕಂಡು ಬರುತ್ತದೆ ಇವರು ನಿನ್ನನ್ನು ಅಡವು ಇಟ್ಟುಕೊಂಡು ಕೆಲವು ಹಣವನ್ನು ಕೊಡುವರು ಹೇಗೆ ಕೇಳಬೇಕೆಂದಿದ್ದೇನೆ ಗುರುವಾಜ್ಞೆ ಹಾಗಾದ್ರೆ ನಡೆ ಕೆಲವು ನೀನು ಯಾರು ಮತ್ತು ಈ ಮನೆ ಯಾರದು ನಾನು ಅವನ ಈ ಮನೆಯೂ ಅವ್ರದ ಅಂದರೆ ಸ್ವಾಮಿ ಕೇಳು ಹಾಗಾದ್ರೆ ಹೇಳು ಸಾಧುಗಳೆಲ್ಲ ಭರತವಲ್ಲ ಇದೇನ ಚೋದಿಗ ಅಲ್ಲ ಬಲ್ಲ ಸಾಧುಗಳೆಲ್ಲ ಭರತವಲ್ಲ ಇದೇನ ಚೋದಿಗ ಅಲ್ಲ ಬಲ್ಲ ಗತಪಥ ಮಾಡಿ ಬಿರ್ಚವರೇ ಗತಪಥ ಮಾಡಿ ಇದೇನ ಸಾಧುವ ಸಹಿತ ಇಂತ ಅವ್ರು ಬರಾಕತ್ರಲ್ಲ ಈ ಮನಿ ಯಾರ್ದಂದ್ರ ಪ್ರೇಮರಾಯ ಎಂಬ ಪಾತ್ರದವ್ರ ಮನಿ ಇರಲಿ ನಿಮ್ಮ ಸಾನೆವರಿಗೆ ಹೇಳು ಒಬ್ಬ ಸನ್ಯಾಸಿಯು ಶಿಷ್ಯ ಸಮೇತವಾಗಿ ಬಂದಿರುವನೆಂದು ಮತ್ತು ತಮ್ಮ ಭೇಟಿಯನ್ನು ಕೋರುತ್ತಿರುವನೆಂದು ಹೇಳಿ ತಿರುಗಿ ಉತ್ತರವನ್ನು ತಿಳಿಸು ಹೇಳ್ತ ಸಾನಿ ಸಾಹೇಬ್ ಸಾನಿ ಸಾಹೇಬ್ ಅರೆ ಸುವರ್ ಯಾಕೆ ಯಾಕೆ ಅನ್ನುವರೇನು

ಶಿಷ್ಯರಿಗೆ ಮಾತ್ರ ಇದು ಸುಖದಾಯಕವಾಗಿಯೇ ಇರುವುದು. ಅದು ಹೇಗಂದ್ರೆ ದುಷ್ಟ ಭಾವನೆಯಿಂದ ತುಂಬಿದ ದುರ್ಯೋಧನನಿಗೆ ಈ ಜಗತ್ತು ದುಃಖದಾಯಕವಾಗಿಯೇ ಕಂಡದ್ದರಿಂದ ಅವನಿಗೆ ದುಃಖವನ್ನು ಕೊಡುವುದಾಯಿತು. ಇದರಂತೆ ಧರ್ಮ ಭಾವನೆಯಿಂದ ಇದ್ದ ಧರ್ಮರಾಜನಿಗೆ ಈ ಜಗತ್ತು ಧರ್ಮರೂಪವಾಗಿಯೇ ಕಂಡದ್ದರಿಂದ ಅವನಿಗೆ ಸುಖವನ್ನು ಕೊಡುವುದಾಯಿತು. ಈ ಜಗತ್ತು ಅಜ್ಞಾನಿಗಳಿಗೆ ಅನೇಕ ತರವಾಗಿ ಕಂಡರು ಸುಜ್ಞಾನಿಗಳಿಗೆ ಮಾತ್ರ ಇದು ಸುಖದಾಯಕವಾಗಿಯೇ ಇರುವುದು. ಮುಚ್ಚಿದ ಕಣ್ಣನ್ನು ತೆರೆದರೆ ನಮಗೆ ಏನೇನು ಪ್ರತ್ಯಕ್ಷವಾಗಿ ಕಾಣಿಸುವವು ಅವು ಎಲ್ಲ ನಮಗೆ ಪ್ರತ್ಯಕ್ಷ ಗುರು ಸ್ವರೂಪದಿಂದ ಪ್ರತ್ಯಕ್ಷ ಗುರು ಬೋಧನೆಯನ್ನೇ ಕೊಡುವು. ಅದು ಹೇಗಂದ್ರೆ ಕಳ್ಳನು ಕೋಣವು ಹಂದಿಯು ಇಷ್ಟೇ ಏಕೆ ಹೊತ್ತುಕೊಂಡು ಸ್ಮಶಾನಕ್ಕೆ ಒಯ್ಯುತ್ತಿರುವ ಹೆಣವು ಸಹ ನಮಗೆ ಗುರು ಬೋಧನೆಯನ್ನು ಕೊಡ್ತಾ ಸಾಗುತ್ತದೆ. ಕಳ್ಳನನ್ನು ಪೊಲೀಸರು ಹಿಡಿದು ಕೈಗಳಲ್ಲಿ ಬೇಡಿ ಹಾಕಿ ಬೀದಿ ಬೀದಿಗಳಲ್ಲಿ ಒದಿಯುತ್ತಾ ಒಯ್ಯುತ್ತಿರುವಾಗ ಆ ಕಳ್ಳನು ಈಗ ನೋಡಿರಿ ಕಳ್ಳತನದಿಂದ ನನಗೆ ಯಾವ ಪದವಿಗೆ ಬಂದಿದೆ ಎಂದು ಬೇಡಿಯಿಂದ ಬಿಗಿಯಲ್ಪಟ್ಟ ತನ್ನ ಎರಡೂ ಕೈಗಳನ್ನು ತೋರಿಸುತ್ತಾ ಇಂಥ ಕಳ್ಳತನವನ್ನು ನೀವು ಯಾರು ಮಾಡಬೇಕು ಎಂದು ನಮಗೆ ಗುರುವೋದನೆಯನ್ನೇ ಕೊಡುತ್ತಾ ಸಾಗುತ್ತಾನೆ. ಇದರಂತೆ ಕೋಣವು ನಾನು ನನ್ನ ಪೂರ್ವ ಜನ್ಮದಲ್ಲಿ ಮೊದಲು ಎಂಬ ಗರ್ವದಿಂದ ಕಂಡವರಿಗೆ ಮಾರ್ಮಲೆತು ನಿಂತು ಮಾಡಬಾರದ ದ್ರೋಹಗಳನ್ನು ಮಾಡಿದ್ದರಿಂದಲೇ ಈಗ ಎಲ್ಲರಿಂದಲೂ ಈ ಬಾರ್ಕೋಲಿನ ಹೊಡೆತವನ್ನು ಎಡೆಬಿಡದೆ ತಿನ್ನುವ ಈ ಕೋಲಿನ ಜನ್ಮವನ್ನು ನನಗೆ ಆ ಮದವು ಕೊಟ್ಟು ಕಳಿಸಿದೆ. ಕಾರಣ ನೀವ್ಯಾರೂ ಮದವನ್ನು ವಹಿಸಬೇಡಿರಿ. ನೀವು ಮದವನ್ನು ವಹಿಸಿದರೆ ಈ ಕೋಲಿನ ಜನ್ಮವು ಬರುವುದೆಂದು ಆ ಕೋಣವಾದರೂ ನನಗೆ ಗುರುಬೋಧನೆಯನ್ನು ಕೊಡುತ್ತಾ ಸಾಗುತ್ತದೆ. ಅದರಂತೆ ಈ ಜಗತ್ತಿನೊಳಗಿರುವ ಎಲ್ಲ ಪ್ರಾಣಿಗಳು ನಮಗೆ ಒಂದೊಂದು ಗುರುಬೋಧನೆಯನ್ನು ಕೊಡುವುದರಿಂದ ಇವರೇ ನನ್ನ ಸದ್ಗುರುಗಳು. ಇವರ ಆಜ್ಞೆಯಂತೆ ನೀರನ್ನು ತರುತ್ತೇನೆ. ಆರುತಿ ಬೆಳಗುವೆ ನಾರುತಿ ಬೆಳಗುವೆ ನಾರುತಿ ಬೆಳಗುವೆ ಇದುವರೆಗೆ ಜನಪದ ನಾಟಕದಲ್ಲಿ ಸಣ್ಣಾಟ ನಿಜಗುಣ ಶುಭಯೋಗಿ ಮೂಡಿಬಂತು. ಈಗ ಕೇಳಿ ಕೃಷಿ ಹಾಡುಗಳು. ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ ತಿಪ್ಪಿ ಗೊಬ್ಬರ ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ ಗೊಬ್ಬರ ಹಾಕೋ ಅಣ್ಣ ಹೊಲಕ ಎಂದು ನೆಲ